ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51 ಇನ್ನು ಮುಂದೆ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ದೇವದುರ್ಗ ತಾಲೂಕಿನ ದೇವಗುಂಡಗುರ್ತಿ ಗ್ರಾಮದ ರೈತರಾದ ಹೊನ್ನಯ್ಯ ಕುಂಬಾರ್ ಅವರ ಕೃಷಿ ಅನುಭವಗಳನ್ನು ಕೇಳೋಣ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ದೇವದುರ್ಗ ತಾಲೂಕ ದೇವರಗುಂಡಗುರ್ತಿ ಗ್ರಾಮದ ಹೊನ್ನಯ್ಯ ಕುಂಬಾರ್ ಅವರು. ಇವರು ಬಹಳಷ್ಟು ಅನುಭವ ಇರತಕ್ಕಂಥ ರೈತರು ಹೊನ್ನಯ್ಯ ಕುಂಬಾರ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ಹೊನ್ನಯ್ಯ ಕುಂಬಾರ್ ಅವರು ಹಂಚ್ಕೋತಿದ್ದಾರೆ. ಹೊನ್ನಯ್ಯ, ನಿಮ್ಮ ಒಂದು ಕೃಷಿ ಬದುಕದ ಬಗ್ಗೆ ಹೇಳಿ. ನಿಮ್ಮದು ಭೂಮಿ ಎಷ್ಟಿದೆ, ಊರು, ಜೊತೆಗೆ ನೀರಾವರಿ ಅನುಕೂಲತೆ ಇದೆಯಾ, ಹೇಗೆ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಹೊನ್ನಯ್ಯ ಕುಂಬಾರ್, ದೇವರಗುಂಡಗುರ್ತಿ, ಜೇರ್ಬಂಡಿ ಪಂಚಾಯಿತಿ. ನಮ್ಮದು 6 ಎಕರೆ ಚಿಲ್ಲರೆ ಭೂಮಿ ಇದೆ ಸರ್. ಅದರಲ್ಲಿ ವಿವಿಧ ಬೆಳೆಗಳನ್ನು ನಾವು ಬೆಳೆಯುತ್ತಿದ್ದೇವೆ. ಹೇಗೆ ನಿಮ್ದು 6 ಎಕರೆ ಚಿಲ್ಲರೆ ಭೂಮಿ ಇದ್ದು ನಿಮ್ಮ ತಂದೆಯವ್ರ ಭೂಮಿನ ಅಥವಾ ನೀವೇ ಗಳಿಸಿದ್ದ? ಹೇಗೆ? ನಮ್ಮ ತಂದೆಯವ್ರು ಗಳಿಸಿದ್ದು ಸರ್. ಆಮೇಲೆ ಅದರಲ್ಲಿ ಒಂದು ರೇಷ್ಮೆಯನ್ನು ಮಾಡಿದ್ದೆ ನಾನು. ರೇಷ್ಮೆ ಮಾಡಿದ್ರಿ? ಮಾಡಿದ್ದೀಗಿಲ್ಲ, ಈಗ ತೆಗೆದ್ವಿ ಸರ್. ಯಾಕೆ ತೆಗೆದ್ರಿ? ಅದು ನೀರಿನ ಅನಾನುಕೂಲತೆಯಿಂದ 70ರಲ್ಲಿ ಬರಗಾಲ ಬಿದ್ದು ನಮಗೆ ನೀರಾವರಿ ಬಂದಿದ್ದಿಲ್ಲ ಸರ್. ಅದು ಬರಲಾರದ ಕಾರಣ ನಮಗೆ ಅದು ನಮಗೆ ನೀರಿನ ಅನಾನುಕೂಲತೆಯಿಂದ ಇದು ಮಾಡಿದ್ವಿ ಸರ್. ಈಗ 6 ಎಕರೆದಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ಹೇಳಿ ನನಗೆ. 6 ಎಕರೆದಲ್ಲಿ ಪ್ರತಿ ವರ್ಷ ಏನೇನು ಬೆಳೀತೀವಿ? 6 ಎಕರೆಯಲ್ಲಿ 1 ಎಕರೆ ಜೋಳ, 1 ಎಕರೆ ತೊಗರಿ, 1 ಎಕರೆ ಮೆಣಸಿನ ಗಿಡ, 1 ಎಕರೆ ಹತ್ತಿ, ಆಮೇಲೆ ಸಿರಿಧಾನ್ಯಗಳನ್ನು ಬೆಳೀತಿದ್ದೀವಿ ಸರ್. ಆಮೇಲೆ ಅದು 1 ಎಕರೆ 28 ಗುಂಟೆ ಇದೆಯಲ್ಲ ಸರ್, ಅದರಲ್ಲಿ ಸುತ್ತ ಏನಾದಂಗೆ ನಾವು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಿಂದ ನಮಗೆ ತೆಂಗು, ಮಾವು, ಸಪೋಟ, ಲಿಂಬು, ಆಮೇಲೆ ನುಗ್ಗೆ, ಅರುವೊಂದು ಹಾರ್ಟಿಕಲ್ಚರ್ನಲ್ಲಿ ಬರೋಂಥ ಎಲ್ಲ ಗಿಡಗಳನ್ನು ನಾನು ಸುತ್ತ ಬದುವಿಗೆ ಹಾಕಿಕೊಂಡು ನಡುವ 1 ಎಕರೆ 14 ಗುಂಟೆ 1 ಎಕರೆ 14 ಗುಂಟೆ ನಡು ಉಳಿತಿದೆ ಸರ್. ಅದರಲ್ಲಿ ನಾವು ಇಂಥ ಮೆಣಸಿನ ಗಿಡ, ಹತ್ತಿ, ಕಾಯಿಪಲ್ಯ ಇಂಥವೆಲ್ಲನೂ ಮಾಡ್ತಿದ್ದೇನೆ ಸರ್. ಈಗ ಸದ್ಯ ಏನು ಬೆಳೆಗಳನ್ನ ಹಾಕಿದ್ರಿ ಈ ವರ್ಷ? ಏನೇನು ಹಾಕಿ 6 ಎಕರೆದಲ್ಲಿ? ಏನೇನು ಬೆಳೆ? 6 ಎಕರೆದಲ್ಲಿ 1 ಎಕರೆ ಹತ್ತಿ ಸರ್, 1 ಎಕರೆ ಮೆಣಸಿನ ಗಿಡ, 1 ಎಕರೆ ಜೋಳ, 1 ಎಕರೆ ತೊಗರಿ, ಆಮೇಲೆ 1 ಎಕರೆ ಸಿರಿಧಾನ್ಯ ನವಣಿ ಉಳಿದದ್ದು ಜೋಳ ಇಂಥವೆಲ್ಲವನ್ನು ಮಾಡಿ ನೋಡ್ರಿ. ನೀವು 5-6 ಎಕರೆ ಭೂಮಿಯಲ್ಲಿ 5-6 ಬೆಳೆಗಳನ್ನು ಹಾಕಿದ್ದೀರಿ ಅಂತ. ಹೇಗೆ ಎಷ್ಟು ವರ್ಷದಿಂದ ಮಾಡ್ತೀರಿ 5-6 ಬೆಳೆಗಳನ್ನು? ಈಗ ಕನಿಷ್ಠ ಒಂದು 8-10 ವರ್ಷದಿಂದ ನಮಗೆ, ಯಾಕಂದ್ರೆ ಒಂದೇ ಬೆಳೆಯನ್ನು ಬೆಳೆಯೋದ್ರಲ್ಲಿಂದ ನಮ್ಮ ಧಾರಣೆಯಲ್ಲಿ ಈ ವರ್ಷ ಹತ್ತಿ ಹಾಕಿದ್ವಿ ಅನ್ನೋ ಎಲ್ಲರೂ ಹತ್ತಿನೇ ಹಾಕ್ತಿದ್ರು. ಅದರಲ್ಲಿಂದ ಏನದಂದು ಆ ಇಳುವರಿಯಲ್ಲಿನೂ ವ್ಯತ್ಯಾಸ ಆಗ್ತಿತ್ತು. ಮತ್ತು ಆಮೇಲೆ ಧಾರಣೆ ಎಲ್ಲರೂ ಒಂದೇ ಥರದ ಮಾಲು ಹಾಕೋದ್ರಿಂದ ಅದಕ್ಕೆ ಬೆಲೆ ಬರ್ತದಿಲ್ಲ. ಈಗ ನಾವು ಬೇರೆ ಬೇರೆ ಹಾಕೋದ್ರಿಂದ ಅದರಲ್ಲಿ ಒಂದರಲ್ಲಿ ನಷ್ಟ, ಒಂದರಲ್ಲಿ ಲಾಭ, ಆದ್ರೂ ನಮಗೆ ಎವರೇಜ್ ನಮಗೆ 6 ಎಕರೆಗೆ ಬರುವಂಥ ಲಾಭ ಈ ಎಲ್ಲವೂ ನಾವು ಕಲಿಸಿದಾಗ ನಮಗೆ ಒಂದು ಒಳ್ಳೆಯ ಲಾಭದಾಯಕವಾಗಿ 1 ವರ್ಷ ಹಾಕಿದಾಗ ನಮಗೆ ಅದರ ಅನುಭವ ಆಗಿ ನಾವು ಈಗ 5-6 ವರ್ಷದಿಂದ ಅದೇ ಪ್ರಕಾರನೇ ಮಾಡ್ತಾ ಹೋಗ್ತಿದ್ದೇವೆ. ಈ ಗಿಡಗಂಟಿಗಳಿಂದನೂ ನಮಗೆ ಲಾಭ ಸಪೋರ್ಟ್ ಭಾರಿ. ಎಷ್ಟು ವರ್ಷ ಆದ ಗಿಡಗಂಟೆ ಹೆಚ್ಚು? ಈಗ ನಾವು ಅದು ಕನಿಷ್ಠ ಅಂದ್ರೆ 30 ವರ್ಷ ಮ್ಯಾಗ ಆಯ್ತು ಸರ್. 30 ವರ್ಷ? 30 ವರ್ಷ. ಏನೇನು ಹಣ್ಣುಗಳು ಬರ್ತಾವೆ ನಿಮ್ಮ ತೋಟದಲ್ಲಿ? ನಮ್ಮಲ್ಲಿ ಸಪೋಟ ಇದೆ ಸರ್, ಭಾರಿ ಇದೆ, ಆಮೇಲೆ ಹುಣಸಿ ಇದೆ ಸರ್. ಏನು ನಾನು 1970 SSLC ಪಾಸ್ ಆದ ಸರ್. 1970 SSLC ಪಾಸ್ ಆದ ಸರ್. ನನಗೆ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು ಸರ್. ಆಗಿನ ಕಾಲದಲ್ಲಿ ನನಗೆ ಒಂದು ನೌಕರಿ ಸಹ ಬಂದಿತ್ತು ಸರ್. ಆದ್ರೆ ನಮ್ಮ ತಂದೆ ತಾಯಿ ಮುಪ್ಪ ವ್ಯವಸ್ಥೆ ಇದ್ದ ಕಾರಣ ಬೇಡಪ್ಪ ನಾವು ಮುಪ್ಪ ಆಗಿವಿ, ನೀನು ನೌಕರಿ ಮಾಡಬಾರ. ಎಷ್ಟು ನಿಮಗೆ ವಯಸ್ಸು? ಎಷ್ಟು? ಈಗ ನಮಗೆ 67 ಮೇಗಿದೆ ಸರ್. 67? ಅಂದ ತಂದೆ ತಾಯಿ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ನಾನು ಅಗ್ರಿಕಲ್ಚರ್ನಲ್ಲೇ ಒಂದು ತಲೆ ಹಾಕಿ ಬಾವಿಯಾಗಿಸಿ ಸರ್ಕಾರದಿಂದ ಸಾಲ ಸೌಲಭ್ಯಗಳನ್ನು ತೆಗೆದುಕೊಂಡು ಬಾವಿಯಾಗಿಸಿ ಎಲ್ಲ ಸುತ್ತ ಗಿಡ ಮರಗಳನ್ನು ಪ್ರತಿ ಡಿಪಾರ್ಟ್ಮೆಂಟ್ನಿಂದ ಫಾರೆಸ್ಟು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಯಾವ್ಯಾವ ಆಫೀಸ್ಗಳಲ್ಲಿ ಏನು ಸಹಾಯ ಸೌಲಭ್ಯಗಳಿವೆ ಎಲ್ಲ ಅಡ್ಡಾಡಿ ಕೇಳ್ತಿದ್ರಿ? ಹಾಂ, ಅಡ್ಡಾಡಿ ಹೋಗಿ ಕೇಳಿ ಅವ್ರನ್ನ ಮಾಹಿತಿ ತೆಗೆದುಕೊಂಡು ಎಲ್ಲನೂ ಮಾಡಿದ್ದೇನೆ ಸರ್. ಎಲ್ಲ ಮಾಡಿರಿ. ಈಗ ನೋಡ್ರಿ, ಈಗ ವರ್ಷ ನಿಮ್ಗೆ 6 ಎಕರೆದಲ್ಲಿ ನೀರಿನ ಅನುಕೂಲತೆ, ಬಾವಿ ತೆಗೆದು ನೀರಿನ ಅನುಕೂಲತೆ ಮಾಡ್ಕೊಂಡಿರಿ ಸಾಕಷ್ಟು. ಈಗಂತ ನೀರಾವರಿ ಬಂದಿದೆ ಸರ್, ಸಾಕಷ್ಟು ನೀರಿದೆ ಸರ್. ಆದ್ರೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಆಗಲಕೈತೆ ಸರ್. ಆದ್ರೆ ಮನೆಯಲ್ಲಿ ನಮಗೆ 2 ಮಕ್ಕಳು ನಾವು ಇದ್ದ ಕಾರಣ ನಮಗೆ ಅಷ್ಟೊಂದು ಅನಿಸೋದಿಲ್ಲ ಸರ್. ಆದ್ರೂ ಮಾಡ್ಕೊಂಡು ಹೋಗ್ಲಕತ್ತೀವಿ ಸರ್. ನಮ್ಗೆ ಒಳ್ಳೆ ಒಂದು ಅಗ್ರಿಕಲ್ಚರ್ಲಿಂತ ಒಂದು ಒಳ್ಳೆ ಅಂದ್ರೆ ಅಗ್ರಿಕಲ್ಚರ್ ಒಂದೇ ಅಂತ ಮಾಡಿದರೆ ಮನುಷ್ಯನೇ ಲಾಭ ಆಗತ್ತೆ ಸರ್. ಅಗ್ರಿಕಲ್ಚರ್ನಲ್ಲಿ ಹಾರ್ಟಿಕಲ್ಚರು, ರೇಷ್ಮೆ ಸಾಕಾಣಿಕೆ ಇಂಥವೆಲ್ಲ ಸಣ್ಣ ಪುಟ್ಟ ಕೃಷಿ ಜೊತೆ ಏನೇನು ದನಗಳ ಸಾಕಾಣಿಕೆ ಮಾಡಿ? ಹಾಂ, ಮಾಡಿದ್ದೇವೆ. ಎಮ್ಮೆ, ಆಕಳು. ಎಷ್ಟು ಅದಾವೆ ಎಮ್ಮೆ? ಎತ್ತು. ಎತ್ತು, ಎಮ್ಮೆ? ಹಾಂ, ಎಮ್ಮೆ, ಆಕಳು, ಮತ್ತು ಕೆಲವು ಕುರಿ, ಮರಿ ಇಂಥವೆಲ್ಲ ಕೋಳಿ ತೋಟದಲ್ಲಿ ಎಲ್ಲನೂ ಮಾಡ್ಕೊಂಡಿದ್ದೀವಿ. ತೋಟದಲ್ಲೇ ಇರ್ತೀರಿ? ಹಾಂ, ಅಲ್ಲೇ ಇರ್ತೀವಿ ಸರ್. ಅಲ್ಲೇ ಎಲ್ಲ ಮಾಡ್ಕೊಂಡು. ಈಗ 6 ಎಕರೆದಲ್ಲಿ ಪ್ರತಿನಿತ್ಯ ಎಷ್ಟು ಮಂದಿ ಕೆಲಸ ಮಾಡ್ತೀರಿ? ಈ ಕನಿಷ್ಠ ಒಂದು 6 ಮಂದಿ ಕೆಲಸ ಮಾಡಿ. ಮನೆಯವರನ? ಮನೆಯವರ ಸರ್. ಮನೆಯವರೇ? ಹಾಂ. ಎಲ್ಲಿ ಹೊರಗಡೆ ದುಡ್ಡಿಗೆ ಹೋಗೋದಿಲ್ಲ ಸರ್. ಹೇಗ್ರಿ ಅಣ್ಣಯ್ಯವ್ರೆ, ಹೇಗಿದೆ ಕೃಷಿ ಬದುಕು? ಬಹಳಷ್ಟು ಮಂದಿ ಕೃಷಿ ಬಹಳ ಕಷ್ಟ ಐತ್ರಿ ಅಂತ ಹೇಳ್ತಾರೆ. ಕೃಷಿ ಬಗ್ಗೆ ಕಷ್ಟ ಇದೆ ಅಂತ ಹೇಳ್ತಾರೆ ಸರ್. ದುಡ್ಲಾರ್ದ ಅವರು ಕಷ್ಟ ಅಂತ ಹೇಳ್ತಿದ್ದಾರೆ ಸರ್. ಶ್ರಮ ಪಟ್ಟು ದುಡಿದು ಅದರಿಂದ ಲಾಭ ತಕ್ಕಬೇಕಂದ್ರೆ ಇದರಂತ ಸಿರಿ ಸಂಪತ್ತು ಯಾವುದಲ್ಲ ಸರ್. ಯಾಕಂದ್ರೆ ಇದು ಸ್ವತಂತ್ರ ಜೀವಿಯಾಗಿ ಇನ್ನೊಬ್ಬರಿಗೆ ಕೈಯೊಡ್ಡಿ ಬೇಡ ಅಂತದಲ್ಲ, ನಾವು ಮಾಡಿ ನಾವು ಬೆಳೆದು ಉಣ್ಣುವಂಥ ಒಂದು ಶಕ್ತಿ ಇದರಲ್ಲಿದೆ. ನಾವು ಈಗ ರಾಸಾಯನಿಕ ಗೊಬ್ಬರದಿಂದ ನಾನಾ ರೀತಿಯ ಬೆಳೆಗಳನ್ನು ತಂದು ಊಟ ಮಾಡ್ತೀವಿ, ಅದರಲ್ಲಿ ನಾನಾ ರೀತಿಯ ರೋಗಗಳು ಬರ್ತವೆ ಸರ್. ನಾವು ಅದೇ ಸ್ವಂತ ಏನದಂದು ಎರೆಹುಳ, ಎಂಡೆ ಗೊಬ್ಬರ ಇಂಥವೆಲ್ಲ ಹಾಕಿ ನಾವು ಅವನ್ನ ಊಟ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ 6 ಜನ 10 ಜನ ಮೊಮ್ಮಕ್ಕಳು, 6 ಜನ ನಾವು ಇದ್ದೇವೆ ಸರ್. ನಮಗೆ ಯಾವ ಥರದ ರೋಗ ರುಜುಗಳಿಲ್ಲ. ಅಂದ್ರೆ ನೀವು ಏನು ಸರ್ಕಾರಿ ಗೊಬ್ಬರ ಎಣ್ಣೆ ಹೊಡೆದು ಏನಿಲ್ಲ? ಏನು ಮಾಡೋದಿಲ್ಲ ಸರ್. 6 ಎಕರೆದಲ್ಲಿ? 6 ಎಕರೆದಲ್ಲಿ ನಾವು ಎರೆಹುಳದ ಗೊಬ್ಬರ. ಎರೆಹುಳ ಗೊಬ್ಬರ ಮಾಡ್ಕೊಂಡು? ಹಾ, ಎರೆಹುಳ ಗೊಬ್ಬರ ಮಾಡಿ. ಗೊಬ್ಬರ ನಮಗೆ ಕನಿಷ್ಠ ಅಂದ್ರೆ ಒಂದು 20-25 ಚೀಲ ಬರ್ತದೆ ಸರ್. ಅದನ್ನ ಮತ್ತೆ ರಿಪೀಟ್ ಇದು ಮಾಡಿದ್ರು ಮತ್ತೆ 1-25 ಚೀಲ ಬರ್ತದೆ. ಅದನ್ನ ಹಾಕೊಂಡು ಉಪಯೋಗ ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು ಅಮೃತ ಸಾರ ಅಂತ ಎಂಡಿ ಒಳಗೆ ಬೆಲ್ಲ, ಜೀವಾಮೃತ ಇಟ್ಟು ಆಮೇಲೆ ಏನದಂದಿ ಮಾಡಿರಿ, ಅದನ್ನು ಮಾಡಿವಿ ಸರ್. ಅಂದ್ರೆ ಆಕಳ ಬೇಕಲ್ಲ ಅದಕ್ಕೆ? ಹೌದು ಸರ್. ಜವಾರಿ ಆಕಳ? ಹಾ, ಮನೆಗೆ ಸಾಕಿವಿ ಸರ್. 2 ಜವಾರಿ ಆಕಳಿವೆ ಸರ್, 2 ಎಮ್ಮಿವೆ, 2 ಎತ್ತಿವೆ. ಏನ್ ಸರ್, ಅದ್ರದ್ದು ಗೋಮೂತ್ರ ತೆಗೆದುಕೊಂಡು ಅದನ್ನೆಲ್ಲ ನಾವು ಏನದಂದಿ ಆತ್ಮ ಯೋಜನೆ ಅಡಿಯಲ್ಲಿ ನಮ್ಗೆ ಅದನ್ನ ಅಗ್ರಿಕಲ್ಚರ್ನವರು ಮಾಹಿತಿ ಕೊಟ್ಟು ನಮಗೆ ಅದಕ್ಕೆ ಬೆನಿಫಿಟ್ ಸತ್ತ ಜೀರೋ ಬಂಡವಾಳದಲ್ಲಿ ನಮಗೆ ಅದಕ್ಕೆ ಸಹಾಯಧನ ಸಹ ಕೊಟ್ಟರು ಸರ್. ಕೊಟ್ಟು ನಮಗೆ ಯಾವ ರೀತಿ ಮಾಡಬೇಕು ಹೆಂಗ ಅಂತ ಕೇಳಿ ಅದನ್ನೇ ನಾವು ಜೀವಾಮೃತವನ್ನು ನಮ್ಮ ಬಾಳೆಗಿಡಕ್ಕೆ ಇಂಥವಕ್ಕೆಲ್ಲ ಹಾಕೋದ್ರಿಂದ ಭಾಳಷ್ಟು ಬಾಳೆಹಣ್ಣು ಈಗ ನೋಡಿ ಸರ್, ನಿನ್ನೆ ಒಂದು ಗಿಡ ಇಳಿಸಿನ ಸರ್ 35 kg ಆಗಿದೆ ಸರ್, ಒಂದು ಗೊನೆ ಸರ್. ಜವಾರಿ ಬಾಳೆನ ಬಿ ಒನ್ ಅಂತ ಸರ್. ನಾವು ಬೆಂಗಳೂರಿಗೆ ಹೋದಾಗ ತೊಗೊಂಬಂದಿದ್ವಿ ಸರ್, ಕೃಷಿ ಮೇಳಕ್ಕೆ ಹೋಗಿದ್ವಿ ಅಲ್ಲಿಗೆ. ಹೋದಾಗ ತಂದಾಗ ಅದನ್ನ ಹಾಕಿ ಅದನ್ನ ಈ ಎಂಡೆ ಇದ್ರಲ್ಲಿಂತಾನೆ ಉಪಯೋಗ ಮಾಡ್ಲಿಕ್ಕೆ ಸರ್ ಬಹಳಷ್ಟು ಒಳ್ಳೆ ಸರ್. ಮೊನ್ನೆ ರಾಯಚೂರು ಕೃಷಿ ಮೇಳದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಸರ್. ನಿಮ್ಮ ಬಾಳೆ ಒಂದು ಗೊನೆ? ಹಾ, ಗೊನೆ ಸರ್. ಇಡೀ ಎಷ್ಟು ಗಿಡ ಹಾಕಿರಿ ಬಾಳೆ ಗಿಡಗಳು? ನಮ್ ಒಂದು 10-15 ಆವ್ ಸರ್. ಈಗ ಅವನ್ನೇ ತೋಟದಾಗ ಇದು ಮಾಡ್ಬೇಕು ಸರ್, ಯಾಕಂದ್ರ ನಮ್ಗ ಸುತ್ತ ಬದು ನಿರ್ಮಾಣಕ್ಕೆ ಮುಳ್ಳು ತಂತಿ ಇದ್ದಿದ್ದಿಲ್ಲ ಸರ್. ಈ ಕಲ್ಲು ಗಿಲ್ಲು ನಡಾಕಿ ಸುತ್ತ ಮುಳ್ಳು ತಂತಿ ಮಾಡಿವಿ ಸರ್. ಈಗ ಅದ್ರೊಳಗೆ ಇನ್ಮೇಲೆ 6 ಎಕರೆ ನೀರಾವರಿ ಮಾಡ್ಕೊಂಡ್ಬಿಟ್ಟಿರಿ, ವೈವಿಧ್ಯವಾದಂತ ಬೆಳೆಗಳನ್ನ ಬೆಳಿತಿದ್ದೀವಿ ಸರ್. ಅಣ್ಣಯ್ಯವ್ರ ಈಗ ಹೇಳ್ರಿ, ನಿಮ್ಗೆ 6 ಎಕರೆದಲ್ಲಿ ನೀವು ಮನೆಯವರ ದುಡಿತೀರಿ, ಮನೆ ಗೊಬ್ಬರ ಹಾಕ್ತಿರಿ, ಕೀಟನಾಶಕ ಬಳಸಂಗಿಲ್ಲ, ನಿಮ್ಗೆ ಖರ್ಚು ಏನ್ ಬರ್ತದೆ ಹೇಳ್ರಿ? ಖರ್ಚು ಏನದ? ಖರ್ಚು ಏನಿತ್ತ ನಾವು ಮನೆದೇ ಎಲ್ಲ ಬೀಜ ತರ್ತೀವಿ ಸರ್, ಅಷ್ಟೇ ಬೀಜದಷ್ಟೇ. ಬೀಜನ ನಾವು ಸ್ವಂತ ತಯಾರು ಮಾಡ್ಕೊಂತೀವಿ ಸರ್. ನಾವು ಹೆಚ್ಚಿಂದು ಪ್ಯಾಕೆಟ್ಗಳ ಬಗ್ಗೆ ಗಮನ ಕೊಡೋದಿಲ್ಲ ಸರ್. ನಾವು ಈಗ ತೊಗರಿ ಬೆಳೀತಿದ್ದೀವಿ ಸರ್. ತೊಗರಿಯಲ್ಲಿ ಚಲೋ ಅದನ್ನು ರಾಶಿ ಮಾಡಿದ ಮೇಲೆ ಅದರಲ್ಲಿ ಚಲೋ ಮರದಲ್ಲಿದು ಮಾಡಿ ಪಿಂಡ ಪಿಂಡ ಅಂತ ದೊಡ್ಡ ಬೀಜಗಳು ದಪ್ಪ ದಪ್ಪ ತೆಗೆದುಕೊಂಡು ಅವನ್ನ ನಾವು ಸಂಗ್ರಹಣೆ ಮಾಡಿ ಅವಕ್ಕೆಲ್ಲ ಔಷಧ ಉಪಚಾರ ಮಾಡಿ ಹೇಗೆ ಮತ್ತೆ ಹುಳ ಹತ್ತದ ಅವಕ್ಕೆ ಪೌಡರ್ ಹಾಕ್ತಿವಿ ಸರ್. ಹತ್ತಲಾರದಂತ ಹುಳ ಹತ್ತಲಾರದಂಥದ್ದು ಪೌಡರ್ ಹಾಕಿ ಇಡ್ತೀರಿ? ಹಾಂ, ಇಡ್ತೀವಿ ಸರ್. ಆಮೇಲೆ ಜೋಳನೂ ಅದೇ ರೀತಿ ಮಾಡ್ತಿವಿ ಸರ್. ನಾವು ಪ್ಯಾಕೆಟ್ ತರಲಕ್ಕೆ ಹೋಗೋದಲ್ಲ ಹೆಚ್ಚಾಗಿ. ಇವೆಲ್ಲನೂ ಸ್ವಂತ ಮನೆಯಲ್ಲಿ ಬೆಳೆದಂಥ ಒಂದು ಧಾನ್ಯನೇ ಅದರಲ್ಲಿ ಸಂಸ್ಕರಣೆ ಮಾಡಿ ನಾವು ಇದು ಮಾಡಿ ಈಗ ನೆವಣಿ ಸರ್, ನೆವಣಿನ ಅದೇ ರೀತಿ ಮಾಡ್ತಿದ್ವು ಸರ್. ನಾವು ಹೋಗಿ ತರೋದಲ್ಲ ಸರ್, ಅವನ್ನ ಬೇಯಿಸಿ ಅದರಲ್ಲಿ ಚಲೋ ಚಲೋ ತಿನಿ ಇದ್ದಂಥವು ತೆಗೆದು ಅವನ್ನೇ ಇದು ಮಾಡಿ ಇದು ಮಾಡ್ತೀವಿ ಸರ್. ಅಂದ್ರೆ ನವಣಿ ಬೀಜನ ತಗೊಳ್ಳಲ್ಲ, ತೊಗರಿ ಬೀಜನ ತಗೊಳ್ಳಲ್ಲ, ಬೀಜಗಳನ್ನ ನೀವು ಬಳಸ್ತೀರಿ? ಬಳಸದಿಲ್ಲ ಸರ್. ನಾವು ಗೊಬ್ಬರನ ಸಹ ಜಾಸ್ತಿ ತಗೊಳ್ಳಲ್ಲ ಸರ್. ಯಾಕಂದ್ರ ಇದೇ ನಾವು ಅಮೃತ ಸಾರ ಆಮೇಲೆ ಎರೆಹುಳ ಈ ಜೀವಾಮೃತ ಮತ್ತು ಇದು ಏನದಂದಿ ಎರೆಹುಳ ತೊಟ್ಟಿ ಗೊಬ್ಬರ ಇವನ್ನೇ ಉಪಯೋಗ ಮಾಡ್ಕೊಂತೀವಿ ಸರ್. ಆಮೇಲೆ ತಪ್ಪಲ ಅವೆಲ್ಲ ಇದ್ದದ್ದು ಅದು ಅದನ್ನು ಇದು ಮಾಡ್ತೀವಿ ಸರ್. ಈಗ 6 ಎಕರೆದಲ್ಲಿ ನೀವು ಅಂದಾಜು ನೀವು ಏನು ಖರ್ಚು, ಬಹಳಷ್ಟು ಖರ್ಚು ಏನಿಲ್ಲ, ನಿಮ್ಗೆ ಬೀಜ ಒಂದು ಅಷ್ಟೇ, ನೀವು ಗೊಬ್ಬರ ಹಾಕ್ತೀರಿ, ಮಣ್ಣಿದ ಎಣ್ಣೆ ಎಲ್ಲ ಮಾಡ್ತೀರಿ, ಮನೆಯವರ ದುಡಿತೀರಿ, 6 ಎಕರೆದಲ್ಲಿ ಎಷ್ಟು ನಿಮಗೆ ಒಂದು ಆದಾಯ ಬರ್ತದೆ ವರ್ಷಕ್ಕೆ? ಎಷ್ಟು ಕನಿಷ್ಠ ಅಂದ್ರೆ ಒಂದು 4 ಲಕ್ಷದಿಂದ 5 ಲಕ್ಷ ತನಕ ಬರ್ತದೆ ಸರ್. 4-5 ಲಕ್ಷ. ಈಗ ನೀವು ಮಾಡುವ ಒಕ್ಕಲ್ತನಕ್ಕೂ ನಿಮ್ಮ ತಂದೆಯವರು ಒಕ್ಕಲ್ತನ ಮಾಡೋದಕ್ಕೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರಿ? ಇಂಪ್ರೂವ್ಮೆಂಟ್ ಅಂದ್ರೆ ಸರ್, ನಮ್ಮ ತಂದೆಯವರು ಮೊದಲ ಅದೇ 6 ಎಕರೆಯಲ್ಲಿ ಅವರು ಒಂದು 10,000 ಆದ್ರೂ ಬಹಳ ದೊಡ್ಡ ಸರ್. ಆಗಿನ ಕಾಲದಲ್ಲಿ 10,000 ನಮ್ಮ ತಂದೆಯವರು ಬೆಳೆದಿಲ್ಲ ಸರ್. ಆಮೇಲೆ 1,00,000 ತೆಗಿಯಕತ್ತೀರಿ ನೀವು 6 ಎಕರೆದಲ್ಲಿ? 6 ಎಕರೆದಲ್ಲಿ 5 ಲಕ್ಷ ಚಿಲ್ಲರೆ ಬರ್ತದ ಸರ್. ಈಗ ಬರ್ತದ ಸರ್. ಈಗ ನಾನೇ ಮೊದಲು ಫಸ್ಟ್ ಮಾಡಿದಾಗ ನಾನು 1970 SSLC ಪಾಸ್ ಆಗಿ ಬಂದ ಮೇಲೇ ನಾನು ಹಳೆ ಪದ್ಧತಿಗಳನ್ನೇ ಮಾಡ್ತಾ ಬಂದೆ, ಅಷ್ಟು ಲಾಭ ಅನಿಸಲಿಲ್ಲ. ಆಮೇಲೆ ನಾವು ಸ್ವಲ್ಪ ವಿದ್ಯೆ ಒಂದು ನಾಲೇಜಿನಿಂದ ಎಲ್ಲ ಆಫೀಸ್ಗಳಿಗೆ ಕನ್ಸಲ್ಟ್ ಮಾಡಿ ಎಲ್ಲ ಆಫೀಸರ್ಗಳನ್ನು ಆರ್ಟಿಕಲ್ಚರು ಅಗ್ರಿಕಲ್ಚರು ಫಾರೆಸ್ಟ್ ಇಂಥವು ಎಲ್ಲವಕ್ಕೂ ಹೋದಾಗ ಅವರು ನಮಗೆ ಅನುಭವ ಹೇಳಿಕೊಟ್ಟ ಕಾರಣ ಯೋಜನೆಗಳು ಯಾವ ರೀತಿಯಿಂದ ಬೀಜ ನೀವು ಎಂಥವು ಬೆಳಿಬೇಕು ಅದರಲ್ಲಿಂತ ಲಾಭ ಎಷ್ಟಾಗ್ತದ, ಪ್ರತಿಯೊಂದು ಆಫೀಸಿಗೂ ಅಡ್ಡಾಡ್ರಿ ನೀವು ಅಡ್ಡಾಡಿ ಇವೆಲ್ಲನ ಗಮನ ಬಂದಾಗ ನಾವು ಆಗಿನ ಕಾಲದಲ್ಲಿ ನೀರಾವರಿ ಬರೋದಕ್ಕಿಂತ ಮೊದಲು ಖಾಲಿ ಸನ್ಫ್ಲವರ್ ಬೆಳೀತಿದ್ದೇನೆ ಸರ್. ಆಗಿನ ಕಾಲದಲ್ಲಿ 2 ಬೆಳೆ ಬೆಳೀತಿದ್ದೆ ನಾನು, ಹೆಸರು ಹಾಕ್ತಿದ್ದೆ, ಆಮೇಲೆ ತಕ್ಕಂದು ಸೂರ್ಯಪಾನ ಹಾಕ್ತಿದ್ದೆ, ಇಲ್ಲ ಸೂರ್ಯಪಾನ ತಕ್ಕ ಹಾಕಿ ಜೋಳ ಮಾಡ್ತಿದ್ದೆ. ಆಗಿನ ಕಾಲದಲ್ಲಿ 20,000 ಅಂದ್ರೆ ನಮ್ಮ ಇಡೀ ಒಂದು ನಮ್ಮ ತಾಲೂಕದಲ್ಲಿ ನಮ್ಮ 20,000 ಅಂದ್ರೆ ನಮ್ಗೆ ಬಂದು ಪ್ರಗತಿಪರ ರೈತ ಅಂತಂದು ನೋಡ್ಲಕ್ ಬರ್ತದೆ ಸರ್ ನಿಮಗೆ ಸರ್. ಈಗ ಅದೇ 5-6 ಲಕ್ಷ ಬೆಳೆದ್ರು ಏನಾಗದಪ್ಪ, 5 ಲಕ್ಷ ನಾವು 10 ಲಕ್ಷ ಬೈತೀವಿ 15 ಲಕ್ಷ ಬೈತೀವಿ ಅಂತ ರೈತರು. ಈಗ 1 ಎಕರೆಗೆ 30 ಕ್ವಿಂಟಲ್ ಮೆಣಸಿನಕಾಯಿ 40 ಕ್ವಿಂಟಲ್ ಮೆಣಸಿನಕಾಯಿ ತೆಗಿತಾರೆ. 30 ಕ್ವಿಂಟಲ್ ₹50,000 ಮೆಣಸಿನಕಾಯಿ ಇದೆ ಸ್ವಲ್ಪ ಆಯ್ತು ಸರ್. ನಿಮ್ದು 5 ಲಕ್ಷ ಯಾವ ಲೆಕ್ಕ ಸರ್? ಹೌದಿಲ್ಲ, ಆಗಿನ ಈಗಿನ ವ್ಯತ್ಯಾಸ ಬಹಳಷ್ಟು ಇದೆ ಸರ್. ಆದ್ರೆ ನಮಗೆ ನೆಮ್ಮದಿ ಮಾತ್ರ ಇರಬೇಕಾದ್ರ ರೈತ ಒಂದು ಒಳ್ಳೆಯ ಸಾಂಸ್ಕೃತಿಕ ಗೊಬ್ಬರ ಇಂಥವೆಲ್ಲ ಮಾಡಿ ಈ ನೈಸರ್ಗಿಕ ಗೊಬ್ಬರವನ್ನು ಹಾಕಿ ಬೆಳಿಬೇಕು ಮಾತ್ರ. ಆದರೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡಿ ಬೆಳೆದ್ರೆ ಅದು ಜನರಿಗೆ ಅದರಲ್ಲಿಂದ ಎಫೆಕ್ಟ್ನ ಆಗ್ತದ, ಅದು ಒಂದು ಒಳ್ಳೆಯ ಇದಾಗದ. ಈಗ ಮನೆಯಲ್ಲಿ ಸಾಕಷ್ಟು ಮಂದಿದ್ರಿ ನೀವು, ಆಳದ ಹತ್ತಿರ ಒಕ್ಕಲ್ತನ ಕೆಲಸಕ್ಕದು ಇಲ್ಲ ಸರ್, ನಾವೇ ಮಾಡ್ತೀವಿ ಸರ್. ಅಲ್ಲೇ ಹೊಲದಲ್ಲೇ ಮನೆ ಐತಿ, ಹೊಲದಲ್ಲೇ ಇರ್ತೀವಿ, ಅಲ್ಲೇ ಮಾಡ್ಕೊಂಡಿರ್ತೀವಿ ಸರ್. ಕೋಳಿ ಕುರಿ ಮರಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿಬಿಟ್ಟಿವಿ ಸರ್. ಈ ರೀತಿಯಿಂದ ನಮ್ಗೆ ಹೈನದು ಹಾಲು ಹಾಲು ಮೊಮ್ಮಕ್ಕಳು ಆರು ಸರ್, ಎಂಟತ್ತು ಮಂದಿ ಮೊಮ್ಮಕ್ಕಳು ರೀ, ಮೊಮ್ಮಕ್ಕಳು ತಿಂತಾರೆ ಸರ್. ಎಲ್ಲ ಕೂಡು ಕುಟುಂಬ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಇದ್ದಾರೆ ಸರ್. ತುಪ್ಪ ಗಿಪ್ಪ ಮಾಡ್ಕೊಂಡು ನಾವೇನು ಮಾಡ್ಲಕ್ಕೆ ಹೋಗೋದಲ್ಲ ಸರ್ ಹಾಲು ಮೊಸರು. ಈಗ ನಿಮ್ಮ ಊರಲ್ಲಿ ನಿಮ್ಮ ಥರ ಕೃಷಿ ಮಾಡುವಂಥವ್ರು ಸಿಗ್ತಾರೆ ಯಾರಾದರೂ? ಆದ್ರೆ ಸರ್ ಆದರೂ ಅವ್ರಿಗೆ ಎಲ್ಲ ಅನುಭವ ಆಗ್ತದೆ ಸರ್. ಈ ರೀತಿ ಬೆಳೀತಾರೆ ಅಂತ ಅಂದ್ರೂ ಅವ್ರಿಗೆ ಮಾಡೋದಕ್ಕೆ ಮನಸ್ಸು ಬರಲ್ಲ ಸರ್. ಮಾಡ್ತಾರೆ ಸರ್, ಈಗ ಈ ಸೃಷ್ಟಿಯೊಳಗೆ ಮಾಡ್ತಾರೆ ಸರ್. ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ಕೊಂಡು ಬೆಳೀತಾರೆ ಸರ್. ನಮಗಿಂತಲೂ ಹೆಚ್ಚಿನ ಲಾಭ ತಗೊಂತಾರೆ ಸರ್. ಆದ್ರೆ ಅವ್ರಿಗೆ ಏನಾರ ಬರಬರ್ತ ಈಗ ಕ್ರಮೇಣ ಅವ್ರ ಇಳುವರಿ ಕಮ್ಮಿ ಆಗ್ಲಕ್ಕೈತೆ ಸರ್. ಹಾಕಿ ಹಾಕಿ ಹಾಕಿ ಹಾಕಿ ಸರ್ಕಾರಿ ಗೊಬ್ಬರ ಹಾಕ್ತಾರ, ತಿಪ್ಪೆ ಗೊಬ್ಬರ ಬಿಟ್ಬಿಟ್ರ ನಾ ಬಿಟ್ಬಿಟ್ರ ಸರ್. ಹಿಂಗಾಗಿ ಅವರು ನಮ್ಗಿಂತನೂ ಹೆಚ್ಚಿನ ಲಾಭ ತಗೊಂತಾರೆ ಸರ್. ಆದ್ರೆ ಅವ್ರಿಗೆ ಕ್ರಮೇಣ ಇದಾಗ್ಲಿಕ್ಕೈತೆ ಸರ್ ಬರ್ಬರ್ತ. ಒಳ್ಳೇದು ಹೊನ್ನಯ್ಯವರೇ, ಬಹಳಷ್ಟು ಅನುಭವ ಇದೆ ನಿಮಗೆ ನೋಡ್ರಿ. 6 ಎಕರೆದಲ್ಲಿ 5 ಲಕ್ಷ ರೂಪಾಯಿ ಉಳಿಸ್ತಾ ಇದ್ದೀರಿ, ಮನೆಯವರ ದುಡಿತಾ ಇದ್ದೀರಿ, ಎಲ್ಲ ಒಂದು 7-8 ಬೆಳೆಗಳನ್ನ 6 ಎಕರೆದಲ್ಲಿ ಮಾಡ್ಕೊಂಡಿರಿ. ನಿಮ್ ನೋಡ್ಲಿಕ್ಕೆ ಬರ್ತಾರೆ ನಿಮ್ ಹೊಲ ಏನಪ್ಪ ಇಷ್ಟು ನೀ ಹೇಳ್ತಿ ಇಷ್ಟು ಮಾಡಾಕತ್ತಿ ನೋಡಕ್ ಯಾರ ಬರ್ತಾರೆ ನಿಮ್ ಊರ? ಬರ್ತಾರೆ ನೋಡ್ತಾರೆ. ನಿಮ್ ಅನುಭವಗಳನ್ನ ಹೇಳ್ಬೇಕು ನೀವು ಬೇರೆ ಎಲ್ಲ ಹೇಳ್ತೀವಿ ಸರ್. ಅವ್ರಿಗೆ ಹೇಳ್ತಾರೆ, ನಮ್ಮ ಅಗ್ರಿಕಲ್ಚರ್ ದವರು ಕರ್ಕೊಂಡ್ ಬರ್ತಾರೆ ಸರ್. ಬಂದು ಅವರು ರೈತರಿಗೆ ನಮ್ಮಲ್ಲಿ ಕರ್ಕೊಂಡ್ ಬಂದು ತೋರಿಸ್ತಾರೆ ಸರ್. ಹಾರ್ಟಿಕಲ್ಚರ್ ದವರು ನಾವು ಮಾಡಿದಂತ ಬಾಳೆಗಿಡ ತೆಂಗು ನಿಂಬು ಇವೆಲ್ಲ ಇದು ಮಾಡ್ತಾರೆ. ಮನೆಯ ಕಾಳುಗಳನ್ನ ಏನೇನು ಬೆಳೆಸ್ತಾರೆ, ಬೆಳೆದದ್ದು ಏನೇನು ತಿಂತೀರಿ ನೀವು? ಬೆಳೆದದ್ದು ನಾವು ಜೋಳ ನವಣಿ ಹಾಕಿ ಸರ್. ನಾವು ಹೆಚ್ಚಾಗಿ ಅಕ್ಕಿ ಊಟ ಮಾಡಲ್ ಸರ್, ನವಣಿ ಅಕ್ಕಿನೇ ಊಟ ಮಾಡ್ತೀವಿ. ನವಣಿ ಅಕ್ಕಿ ಜೋಳ ಜೋಳ ಸರ್. ಮತ್ತೆ ಕಾಳು ಕಡಿಗಳು ಎಲ್ಲ ಬೈತೀವಿ ಸರ್. ತೊಗರಿ ಅದ್ರಾಗ ಅಕ್ಕಡಿ ಕಾಳುಗಳನ್ನ ಹಾಕ್ತೀವಿ, ತೊಗರಿ ಹೆಸರು ಅವನ್ನ ಹಾಕ್ತೀವಿ ಸರ್. ಎಲ್ಲ ಮಾಡ್ತೀರಿ? ಎಲ್ಲನೂ ಮಾಡ್ತೀವಿ ಸರ್. ಮೆಣಸಿ ಗಿಡನು ಅದ್ರದನ್ನು ಹೆಚ್ಚಾಗಿ ಮಾಡೋದಿಲ್ಲ ನೀವು? ಮಾಡ್ತೀವಿ ಸರ್. ಮಾಡ್ತೀರಿ? ಮಾಡ್ತೀವಿ ಸರ್. ಎಲ್ಲ ಬೆಳೆಗಳನ್ನ ಮೊದಲ ನಾವು ಎಲ್ಲ ಕಾಯಿಪಲ್ಯ ರೇಷ್ಮೆ ಅದರಲ್ಲಿಂದನೇ ನಾವು ಮುಂದಾದ ಸರ್. ಒಂದು ವರ್ಷ ಔಟ್ ಆಫ್ ಕಂಟ್ರಿ ಏನದಂದು 20,000 ರೂಪಾಯಿಗೆ ಒಂದು ಕ್ವಿಂಟಲ್ ರೇಷ್ಮೆ ಹೋಯ್ತು ಸರ್ ಆವಾಗ ಸರ್. ಈಗಂತರೂ ಬಿಡು ಸರ್, 50,000 ರೂಪಾಯಿ 500 ರೂಪಾಯಿಗೆ ಒಂದು ಕೆಜಿ ಆಗ್ಯದ. ನಿಮಗೆ ಕೃಷಿಯಿಂದ ಸಾಕಷ್ಟು ನೆಮ್ಮದಿ ಐತಿ, ತೃಪ್ತಿ ಅದ ನಿಮಗೆ? ನೆಮ್ಮದಿ ಐತೆ ಸರ್, ನಮ್ಗೆ ಏನು ಆರಾಮ್ ಸರ್. ಒಕ್ಕಲ್ತನದಿಂದ ಏನ್ ಅಭಿವೃದ್ಧಿ ಮಾಡ್ಕೊಂಡಿರಿ, ಮತ್ತೆ ಏನ್ ಮಾಡ್ಕೊಂಡಿರಿ? ಅದೇ ಹೊಲ ಹಿಡಿದು ಮತ್ತೇನಾರು? ಅದೇ ಒಂದು 10 ಎಕರೆ ಹೊಲ ರೇಷ್ಮೆ ಏನು ಮಾಡಿದ್ವಲ್ಲ ಸರ್, ಆ ವರ್ಷ ಔಟ್ ಆಫ್ ಕಂಟ್ರಿ ಹೋಯ್ತು ಸರ್. 20,000 ರೂಪಾಯಿ ಕ್ವಿಂಟಲ್ದಂಗ ಆ ವರ್ಷ 10 ಎಕರೆ ಖಾಲಿ 1 ಲಕ್ಷಕ್ಕೆ ತಗೊಂಡಿವಿ ಸರ್. 1 ಲಕ್ಷ? 1 ಲಕ್ಷ ಸರ್. 10 ಎಕರೆ? 10 ಎಕರೆ ಸರ್. ಈಗ ಅದು 1 ಕೋಟಿ ಮ್ಯಾಗ ಸರ್. ಅದಕ್ಕೆ ಏನ್ ಮಾಡಿರಿ ಮತ್ತೆ 10 ಎಕರೆಕ್ಕೆ? ಈಗ ಅದು ಬೇರೆಯವ್ರಿಗೆ ಲೀಸ್ಗೆ ಹಾಕಿಬಿಟ್ಟಿವಿ ಸರ್. ಲೀಸ್ ಕೊಟ್ಬಿಟ್ಟು ಬೇಡ ಮಾಡಕ್ ಆಗಲ್ಲ. ಆಗಲ್ಲ ಅಂತ ಲೀಸ್ 1 ಲಕ್ಷನಾಗ 10 ಎಕರೆ ತಗೊಂಡು 10 ಎಕರೆ 1,000 ರೂಪಾಯಿಗೆ ಒಂದೇ ಬಿತ್ತು ನಿಮಗೆ? 1,000 ರೂಪಾಯಿಗೆ 1 ಎಕರೆ ಸರ್, ಆಗಿನ ಕಾಲದಲ್ಲಿ. ಬರೇ 1 ಲಕ್ಷ ಸರ್. ನೋಡ್ರಿ ಇಷ್ಟೆಲ್ಲ ನೀವು ಆಸ್ತಿ ಮಾಡ್ಕೊಂಡಿರಿ, ಮಕ್ಕಳಿಗೆಲ್ಲ ಓದಿಸ್ತು ಮಾಡ್ತಾರೆ? ಓದಿಸ್ತೀವಿ ಸರ್. ಅವ್ರು ಸ್ವಲ್ಪ ಓದೋ ಬಗ್ಗೆ ಇಂಟ್ರೆಸ್ಟ್ ಬರಲ್ಲ, ಕೃಷಿಗೆ ತಗೊಂಬಂದಿರಿ. ಅವರು ಕೃಷಿನೇ ಮಾಡ್ತಾರೆ ಸರ್. ಒಳ್ಳೇದು ಹೊನ್ನಯ್ಯವರೇ, ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾ ಇದ್ದೀರಿ. ನಿಮ್ಮ ಹಾಗೆ ನಿಮ್ಮ ಅನುಭವಗಳನ್ನ ಕೇಳಿದಂಥ ರೈತ ಬಂದರು ಖಂಡಿತ ಈಗ 100-108 ಬೆಳೆಗಳನ್ನು ನೀವು ನಿಮ್ಮ 6 ಎಕರೆ ಭೂಮಿಯಲ್ಲಿ ಬೆಳೆದು ಒಳ್ಳೆ ಒಂದು ಸಾವಯವ ರೀತಿಯೊಳಗನ್ನ ಬೆಳೀತಾ ಇದ್ದೀರಿ. ಇದೇ ರೀತಿ ನಿಮ್ಮ ಕೃಷಿ ಬದುಕು ಮುಂದುವರಿಲಿ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರದಂಥ ರೈತರಿಗೆ ನಿಮ್ಮ ಅನುಭವಗಳನ್ನು ತಿಳಿಸಿಕೊಟ್ರೆ ಇನ್ನೂ ಅವರು ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಹೊನ್ನಯ್ಯವರೇ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ದೇವದುರ್ಗ ತಾಲೂಕಿನ ದೇವಗುಂಡಗುರ್ತಿ ಗ್ರಾಮದ ರೈತರಾದ ಹೊನ್ನಯ್ಯ ಕುಂಬಾರ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲತಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಈಗ ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರದ ಮುನ್ಸೂಚನೆಯಂತೆ ಈ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೊಡಲಾಗಿದೆ. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮ್ಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ರೈತ ಬಾಂಧವರು ಈ ಸಂದರ್ಭದಲ್ಲಿ ಮಾಡಬಹುದು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು,

ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದ ಮಲ್ಲಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಗುರುಪಾದ ಪೂಜೆ ಮಾಡೋ ನಿರತಾಗೆ ನಮ ಶಿವರ ಬೇಡೋ, ಗುರುಪಾದ ಪೂಜೆ ಮಾಡೋ ನಿರತಾಗೆ ನಮ ಶಿವರ ಬೇಡೋ, ಗುರುಪಾದ ಪೂಜೆ ನರ ಜನ್ಮದಲ್ಲಿ ಬಂದ ನರ ಜನ್ಮದಲ್ಲಿ ಬಂದ ನಲಿಯ ತಿಳಿಯಬೇಕಾದಾರೆಂದು ನರ ಜನ್ಮದಲ್ಲಿ ಬಂದ ನಲಿಯ ತಿಳಿಯಬೇಕಾದಾರೆಂದು ನರ ಜನ್ಮ ಗುರುಪಾದ ಪೂಜೆ ಮಾಡ ನಿರತಾಗೆ ನಮ ದೇವರ ಎಂಬತ್ತು ನಾಲ್ಕು ಲಕ್ಷ ಜಮರಾಶಿ ಗಳಿಗೆ ಯಮ ಶಿಖ ಎಂಬತ್ತು ನಾಲ್ಕು ಲಕ್ಷ ದೇವರಾಜೆ ಗಳಿಗೆ ಯಮ ಶಿಖ ಎಂಬತ್ತು ಗುರುಪಾದ ಪೂಜೆ ಮಾಡೋ ನಿರತಾಗೆ ನಮ ಶಿವರ ಪಡವಿಯೋ ಒಡೆಯ ಜ್ಞಾನ ಪಡವಿಯೋ ಒಡೆಯ ಗಾಮ ಪಿಡದಮ್ಮಡಗಿಯಾದಿ ಪ್ರೇಮ ಪಡವಿಯೋಳ್ವಡೆಯ ಗ್ರಾಮ ಪಿಡದಮ್ಮಡಗಿಯಾದಿ ಪ್ರೇಮ ಪಡವಿಯೋಳ್ವಡೆಯ ಗ್ರಾಮ ಅಡೆಗಡೆಗೆ ಮಾಡೋ ಶಿವ ಸಂಗ ಅಡೆಗಡೆಗೆ ಮಾಡೋ ಶಿವ ಸಂಗ ಬೇಡ ಬೇಡದ ಕಾಯುವ ಪ್ರಭು ಲಿಂಗ ಗುರುಪಾದ ಪೂಜೆ ಮಾಡೋ ನಿರತಾಗೆ ನಮ ದೇವರ ನಿರತಾಗೆ ನಮ ದೇವರ ಬೇಡೋ ಗುರುಪಾದ ಪೂಜೆ ಮಾಡೋ ನಿರತಾಗೆ ನಮ ದೇವರ ಬಗಳೇ ಮಧುಕೈಟ ಬಾಳೆ ಯೋಗಿ ಜನರೊಂದೆ ತ್ರಿಕಾಳೆ ಯೋಗಿ ಜನರ ನಂದೆ ಗೊರ ಬಗಳೆ ಮಧುಕೈಟ ಬಾಳೆ ಯೋಗಿ ಜನ ಬಂದೆ ತ್ರಿಕಾಳೆ ಯೋಗಿ ಜನ ಬಂದ